ವಿಶ್ವಶಾಂತಿಯ ಬಯಸುವ ಓ ಭಾರತ ಪುರುಷ, ವಿಶ್ವಶಾಂತಿಯ ಬಯಸುವ ಓ ಭಾರತ ಪುರುಷ, ಲೋಕದ ಜನಕ್ಕೆ ಲೋಕ ಧರ್ಮಕ್ಕೆ ಕಾರು ಜಯವಾಗಲೆಂದು, ಕಾರು ಜಯವಾಗಲೆಂದು ಎದ್ದೇಳು ಭಾರತ ಪುರುಷ, ಏಳು ಎದ್ದೇಳು ಎಚ್ಚರಾಗು ಏಳು, ಏಳು ಎದ್ದೇಳು ಎಚ್ಚರಾಗು ಏಳು, ವಿಶ್ವಶಾಂತಿಯ ಬಯಸುವವು ಭಾರತ ಪುರುಷ, ಏಳು ಎದ್ದೇಳು ಎದ್ದೇಳು ಎದ್ದೇಳು. ಇದುವರೆಗೆ ಸುಮಧುರ ಗೀತ ವೈವಿಧ್ಯ ಕಾರ್ಯಕ್ರಮ ಪ್ರಸಾರವಾಯಿತು. ಆಕಾಶವಾಣಿ ಹಾಸನ ಎಫ್ಎಂ 102.2 ಮೆಗಾಹರ್ಟ್ಸ್. ಕಿಸಾನ್ ವಾಣಿ ಕೃಷಿ ರಂಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಇಂದಿನ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಕೇಳಿ ಮಳೆ ನೀರು ಕೊಯ್ಲಿನ ಅನುಭವಗಳ ಕುರಿತು ಬೇಲೂರು ತಾಲೂಕು ಸಂಪಿಗೆ ಮರದ ಕೊಪ್ಪಲಿನ ಪ್ರಗತಿಪರ ಕೃಷಿಕ ಯತೀಶ್ ಅವರೊಂದಿಗೆ ಸಂದರ್ಶನ. ಇವರನ್ನು ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಮಳೆ ನೀರಿನ ಕೊಯ್ಲಿನ ಅನುಭವಗಳನ್ನು ಹಂಚಿಕೊಳ್ತಾ ಇದ್ದಾರೆ ಬೇಲೂರು ತಾಲೂಕಿನ ಸಂಪಿಗೆ ಮರದ ಕೊಪ್ಪಲಿನ ಪ್ರಗತಿಪರ ಕೃಷಿಕರಾದ ಯತೀಶ್ ಅವರು. ಸಾಮಾನ್ಯವಾಗಿ ಇವತ್ತು ಕೃಷಿಗೆ ದೊಡ್ಡ ಸವಾಲಾಗಿ ಪರಿಣಮಿಸಿರ್ತಕ್ಕಂಥದ್ದು ಅಂತ ಅಂದ್ರೆ ಅದು ನೀರಿನ ಕೊರತೆ. ಏನು ಮಲೆನಾಡು ಮತ್ತೆ ಅರೆ ಮಲೆನಾಡು ಭಾಗ ಅಂತ ಹೇಳಿ ಹೇಳ್ತೀವೋ ಈ ಭಾಗದಲ್ಲಿಯೂ ಕೂಡ ನೀರಿನ ಸಮಸ್ಯೆಯನ್ನ ಬಹಳ ಗಂಭೀರವಾಗಿ ನಮ್ಮ ಕೃಷಿಕರು ಮತ್ತು ನಾಗರಿಕರು ಎದುರಿಸ್ತಾ ಇರತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇದಕ್ಕೆ ಒಂದೇ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ ನಮ್ಮ ಮನೆಯಲ್ಲಿ ಮತ್ತೆ ಜಮೀನಿನಲ್ಲಿ ಸಿಗ್ತಕ್ಕಂತಹ ಬೀಳ್ತಕ್ಕಂತಹ ಮಳೆ ನೀರೇನಿದೆಯೋ ಅದನ್ನ ಕೊಯ್ಲು ಮಾಡಿಕೊಳ್ಳುವ ಮೂಲಕ ನಮ್ಮ ನೀರಿನ ಸಮಸ್ಯೆ ಏನಿದೆಯೋ ಅದನ್ನ ಬಗೆಹರಿಸಿಕೊಳ್ಬಹುದು. ಮನೆಯಲ್ಲಿ ನಾವು ಮಳೆ ನೀರನ್ನ ಕೊಯ್ಲನ್ನ ಮಾಡಿದ ತಕ್ಷಣ ಬರೀ ಮನೆಗೆ ಬಳಕೆ ಮಾಡಬೇಕು ಅನ್ನುವಂಥದ್ದೇನಿಲ್ಲ, ನಮ್ಮ ಮನೆಯ ಕೈತೋಟಕ್ಕೂ ಕೂಡ ಅದನ್ನ ಬಳಕೆಯನ್ನ ಮಾಡಬಹುದು. ಮತ್ತೆ ಅನುಕೂಲ ಇದ್ರೆ ಅದೇ ನೀರನ್ನ ನಾವು ನಮ್ಮ ಜಮೀನಿನಲ್ಲಿಯೂ ಕೂಡ ಬಳಕೆಯನ್ನ ಮಾಡಬಹುದು ಅನ್ನುವಂಥದ್ದು. ಈ ನಿಟ್ಟಿನಲ್ಲಿ ಈ ಮಳೆ ನೀರಿನ ಕೊಯ್ಲಿನ ಅನುಭವಗಳು ಹೇಗಿದ್ದಾವೆ, ಇದರಿಂದ ಏನೆಲ್ಲ ಅನುಕೂಲಗಳನ್ನ ಅವರು ಮಾಡಿಕೊಂಡಿದ್ದಾರೆ, ಯಾಕೆ ಇದನ್ನ ಮಾಡಿಕೊಂಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ಈಗ ಯತೀಶ್ ಅವರಿಂದಾನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ಯತೀಶ್ ಅವರೇ. ನಮಸ್ತೆ ಸರ್. ಯತೀಶ್ ಅವರೇ, ಮೂಲಭೂತವಾಗಿ ತಾವು ಕೃಷಿಕರು, ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ? ನನಗೆ ನಾ ಮೂಲ ಕೃಷಿ ಇರೋದ್ರಿಂದ ನನಗೆ ಕೃಷಿ ಬಗ್ಗೆನೂ ಆಸಕ್ತಿ ಇದೆ ಸರ್, ಹಾಗಾಗಿ ಕೃಷಿ ಕೆಲಸನೂ ಮಾಡ್ತಿದ್ದೀನಿ ಸರ್. ಎಷ್ಟು ಎಕರೆ ಜಮೀನು ಇದೆ? ನಮ್ಮ ತಂದೆ ಅಪ್ಪರ ಕಾಲದಿಂದ ಅಜ್ಜರ ಕಾಲದಿಂದ ನಾವು ಜಮೀನ್ದಾರು ವಂಶಿದ್ದಾರೆ ಸರ್, ಜಮೀನ್ದಾರು. ನಾವು 4 ಜನ ಅಣ್ಣತಮ್ಮದಿರ ಭಾಗ ಆದ್ಮೇಲೆ ನನಗೆ 1 ಎಕರೆ ತೋಟ ಬಂದಿದೆ ಸರ್, 1 ಎಕರೆ 9 ಗಂಟೆ ತೋಟ ಬಂದಿದೆ, ಮತ್ತೆ 1.25 ಎಕರೆ ಬೆದ್ಲೆ ಜಮೀನು ಬಂದಿದೆ, ಇನ್ನೊಂದು ಜಾಗದಲ್ಲಿ ಬೆದ್ಲೆ ಜಮೀನು 2 ಎಕರೆ ಇದೆ ಸರ್. ಅಲ್ಲಿ 2 ಎಕರೆ ಇರೋ ಜಾಗದಲ್ಲಿ ಮಾವು ಮಾಡಿದ್ದೀನಿ ಸರ್, ಇನ್ನೊಂದು 3/4 ಎಕರೆ ಇರೋ ಜಾಗದಲ್ಲಿ ಅದರಲ್ಲಿ ಮಾಮೂಲಿ ಈ ಇದ್ರ ಕಮರ್ಷಿಯಲ್ ಬೆಳೆ ಬೆಳಿತೀವಿ ಸರ್, ಅಲ್ಲೂ ನೀರಿಲ್ಲ ಸರ್, ಮಾಮೂಲಿ ಮಳೆ ನೀರಿಗೆ ಅವಲಂಬನೆಯಾಗಿ ಬೀನ್ಸು ಸುಲಿಯಾಕಾಯಿ ಅವರೆ ತಗರಿ ಇಂಥ ಬೆಳೆ ಬೆಳ್ಕೊಂತ ಇದೆ ಸರ್. ನನ್ನ ಭಾಗ ಬರೋದ್ರಿಂದ ಇನ್ ತೋಟದಲ್ಲಿ 1 ಎಕರೆ 9 ಕ್ವಿಂಟಲ್ ಪೂರ ತೆಂಗಿದೆ ಸರ್, 1.70 ಗಿಡ ತೆಂಗಿದೆ ಸರ್, ಅದರಲ್ಲಿ 1/2 ಭಾಗ ಈ ಕಳೆದ ವರ್ಷ 350 ಗಿಡ ಅಡಿಕೆ ಮಾಡಿದ್ದೀನಿ ಸರ್, ಅಡಿಕೆ ಮಾಡಿದ್ದೀನಿ. ಈಗ ಬೋರ್ವೆಲ್ ಇದೆ, ನಮ್ದೇ ಓನ್ ಬೋರ್ವೆಲ್ ಇದೆ, ನೀರು ಇದುವರೆಗೂ ನೀರು ಬರ್ತಿರ್ಲಿಲ್ಲ, ಈಗ 2 ವರ್ಷದಿಂದ ನಮ್ಮ ಅಡುಗರ ಭಾಗದಲ್ಲಿ ಕೆರೆಗೆ ನೀರು ಬಂದಿರೋದ್ರಿಂದ ಮತ್ತೆ ನಮ್ಮ ಬೋರ್ವೆಲ್ ಅಲ್ಲೆಲ್ಲ ನೀರು ರೀಚಾರ್ಜ್ ಆಗಿದ್ದಾವೆ, ನೀರು ಬರ್ತಿದೆ. ಹಾಗಾಗಿ ಕಳೆದ ವರ್ಷ ನಾನು ಮತ್ತೆ 350 ಗಿಡ ಮತ್ತೆ ನಾಟಿ ಮಾಡಿ ಈಗ ಅಡಿಕೆಗಳನ್ನು ಜೊತೆಗೆ ಪೋಷಣೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಕೃಷಿ ಇದರಲ್ಲಿ ಮಾವನ್ನ ಹಾಕಿ ಎಷ್ಟು ವರ್ಷ ಆಯ್ತು? ಸರ್, ಮಾವನ್ನು ಹಾಕಿ ನಾನು 10 ವರ್ಷ ಕಂಪ್ಲೀಟ್ ಆಯ್ತು ಸರ್. 10 ವರ್ಷದ ಹಿಂದೆ ಆಯ್ತು ಸರ್. 2000 ವರ್ಷ ಹೌದು ಸರ್. ಕಳೆದ ವರ್ಷದಿಂದ ನನಗೆ ಫಸಲು ಬರ್ತಾ ಇದೆ. ನನ್ನ ಭಾಗಕ್ಕೆ 2 ಎಕರೆ ಬಂದಿದೆ. ನಮ್ಮ ಅಣ್ಣ ತಮ್ಮನೀರು ಎಲ್ಲರೂ ಮಾಡಿದ್ದಾರೆ ಸರ್. ನನ್ನ ಭಾಗಕ್ಕೆ ಬಂದಿದ್ದು ನಾನು 2 ಎಕರೆ ನಾನು ಇಂಪ್ರೂವ್ಮೆಂಟ್ ಮಾಡ್ಕೊಂಡಿದ್ದೀನಿ. ಈಗ ಕಳೆದ ವರ್ಷದಿಂದ ಫಸಲು ಬರ್ತಾ ಇದೆ ಸರ್. 2 ಎಕರೆಗೂ ಪೂರಾ ಬಾದಾಮಿ ಮಾಡಿದ್ದೀನಿ ಸರ್. ತುಂಬಾನೇ ಚೆನ್ನಾಗಿದೆ, ಚೆನ್ನಾಗಿ ಬರ್ತಿದೆ ಸರ್ ಫಸಲು. ಯಾಕೆ ಮಾವನ್ನೇ ಬೆಳಿಬೇಕು ಅಲ್ಲಿ ಅಂತ ಹೇಳಿ ಯಾಕೆ ಅನಿಸ್ತು? ಕಲ್ಲು ಗುಡ್ಡದ ಹತ್ರ ಇದೆ ಸರ್ ಜಮೀನದು, ಕಾವಲು. ಹಿಂದೆ ನಮ್ಮ ತಂದೆಯರಿಗೆ ಅದು ಬಳುವಳಿ ಆಗಿ ಕಾವಲ್ದಾರರು ಕೆಲಸ ಮಾಡೋದ್ರಿಂದ ನಮ್ಮ ಅಜ್ಜರು ಅದು ಫಾರೆಸ್ಟ್ ಇಲಾಖೆಯಲ್ಲಿ ಅದೇನೋ ಬಳುವಳಿಯಾಗಿ ಬಂದಿದ್ದು, ಸರ್ವೆ ನಂಬರ್ ಬಂದಿದ್ದೆ ಅಂತ ಸರ್. ಅಲ್ಲಿ ಬೇರೆ ಏನು ಬೆಳೆಯಕ್ ಆಗಲ್ವಲ್ಲ ಅಂತ ನಾವು ಹಿಂದೆಲ್ಲ ರಾಗಿ ಬೆಳೆದಿದ್ದು, ಹತ್ತಿ ಬೆಳೀತಿದ್ದು, ಮತ್ತೆ ಎಲ್ಲಾ ತರದ್ದು ಬೆಳೆನು ಬೆಳೀತಿದ್ದು ಕಮರ್ಷಿಯಲ್ ಆಗಿ. ಇತ್ತೀಚೆಗೆ ನಾವು ಭಾಗ ಆದ್ಮೇಲೆ ಲೇಬರ್ ಸಮಸ್ಯೆ, ಜನಗಳ ಸಮಸ್ಯೆ, ಎತ್ತುಗಳು ದನ ಕರುಗಳು ಇಟ್ಕೊಳ್ಳೋ ಇದ್ರ ಸಮಸ್ಯೆ ಆಗಿ ಮಾವು ಮಾಡ್ಬಿಟ್ಟಿದ್ದೀನಿ ಸರ್. ಹಾಗಾಗಿ ಮಾವಿಗೆ ಹೆಚ್ಚು ಕಾಳಜಿ ಬೇಕಾ? ಹೇಗೆ ನನಗೆ ತಿಳಿದಂಗೆ ಮಾವಿಗೆ ಏನು ಹೆಚ್ಚಿಗೆ ಕಾಳಜಿ ಬೇಕಾಗಿಲ್ಲ ಸರ್. ಬೇಸಿಗೆಯಲ್ಲಿ ಕಾಪಾಡಿದ್ರೆ ಸಾಕು ಸರ್. ಅವ್ರು ಸುತ್ತ ಫೆನ್ಸಿಂಗ್ ಇದೆ, ಫೆನ್ಸಿಂಗ್ ಮಾಡಿರೋದ್ರಿಂದ ದನ ಕರುಗಳು ಆವಳಿ ಏನಿಲ್ಲ ಸರ್. ಹಾಗಾಗಿ ಬೇಸಿಗೆಯಲ್ಲಿ ನಾವು ಏನ್ 3 ತಿಂಗಳು ಕಾಪಾಡಿದ್ವು, ಇದುವರೆಗೂ ಈಗ 10ನೇ ವರ್ಷ ನಡೀತಾ ಇದೆ ಬಿಡಿ ಸರ್. ಈಗ ನಾವು 4-5 ವರ್ಷ ಏನ್ ಪೋಷಣೆ ಮಾಡಿದ್ವು, ಅದು ಇನ್ನು ನಮಗೆ ನೀರು ಕೇಳ್ತಾ ಇಲ್ಲ. ಅದು ಹೊಲ ಬೇಸಾಯ ಹೊಡಿಬೇಕು, ಕ್ಲೀನ್ ಮಾಡಬೇಕು, ಗುಣಿ ಕ್ಲೀನ್ ಮಾಡಬೇಕು. ಹಾಗಾಗಿ ಅದಕ್ಕೆ ಅದೇ ಸಾಕು ಸರ್. ಅದಕ್ಕೆ ಮರದ ಉದ್ರಿ ಅದೇ ಗೊಬ್ಬರ ಆಗ್ತಿದೆ, ಅದೇ ಇದಾಗ್ತಿದೆ ಸರ್. ಇದಾಗಿ ಮೊದಲು ಮಾಡಿದೀನಿ ಸರ್. ಕಳೆದ ವರ್ಷದಿಂದ ಫಸಲು ಶುರು ಆಗಿದೆ ಅಂತ ಹೇಳಿದ್ರಿ. ಹೌದು, ಕಳೆದ ವರ್ಷ ಎಷ್ಟು ಸಿಕ್ತು, ಈ ವರ್ಷ ಎಷ್ಟು ಸಿಕ್ತು? 70 ಗಿಡನು ನನಗೆ ಫಸಲಿಗೆ ಬರ್ತಾ ಇಲ್ಲ. ಒಂದು 30-35 ಬರ್ತಾ ಇದೆ ಈಗ. ಆಲ್ರೆಡಿ ಗಿಡ ಒಂದ್ ಸ್ವಲ್ಪ ಕುಂಠಿತವಾಗಿದ್ದ ಗಿಡಗಳಲ್ಲಿ ಇನ್ನು ಬರ್ತಾ ಇಲ್ಲ. ಹಾಗಾಗಿ ಕಳೆದ ವರ್ಷ ಬರೀ ಒಂದು 5,000 ಮಾತ್ರ, ಒಂದು 8-10 ಗಿಡಗಳು ಮಾತ್ರ ಬಿಟ್ಟಿದ್ದು. ಈ ವರ್ಷ 20,000 ಕೊಟ್ಟಿದ್ದೀನಿ ಸರ್. ಇದರಲ್ಲೂ ಈ ವರ್ಷನೂ ಸತ ಬಿಟ್ಟಿರಲಿಲ್ಲ ಸರ್, ಎಲ್ಲವೂ ಸಂಪೂರ್ಣವಾಗಿ ಬಿಟ್ಟಿರಲಿಲ್ಲ ಸರ್. ಮುಂದಿನ ದಿನಗಳಲ್ಲಿ ಅದರಿಂದ ಸ್ವಲ್ಪ ಅನುಕೂಲ ಆಗುತ್ತೆ ಅನ್ಕೊಂಡಿದೀವಿ. ಕಷ್ಟಪಟ್ಟು ಬೆಳೆದಿದ್ದಕ್ಕೆ ಏನಾದರೂ ಆಗಲಿ ಅನುಕೂಲ ಆಗುತ್ತೆ ಅನ್ಕೊಂಡಿದೀನಿ ಸರ್. ತೆಂಗು ಅಡಿಕೆಯನ್ನು ಕೂಡ ಬೆಳ್ಕೊಂಡಿದ್ದೀರಾ? ಎಷ್ಟು ಪ್ರದೇಶದಲ್ಲಿ ಬೆಳೆದಿದ್ದೀರಿ ಸರ್? 1 ಎಕರೆ 9 ಕ್ವಿಂಟಲ್ ತೆಂಗಿದೆ ಸರ್. ಆಲ್ರೆಡಿ 70 ಗಿಡ ಇದೆ, ಅದರಲ್ಲಿ ಒಂದು 5-6 ಗುಣಿ ಸಾಗುಣಿ ಆಗಿದಾವೆ. ಅವು ಮತ್ತೆ ಸ್ವಲ್ಪ ನಾಟಿ ಮಾಡ್ಬೇಕು ತೆಂಗು. ಇನ್ನ 350 ಗಿಡ ಅಡಿಕೆ ಗಿಡ ಹಾಕಿದೀನಿ ಸರ್, ಕಳೆದ ವರ್ಷ ಹಾಕಿದೀನಿ ಸರ್. ಅವು ಇತ್ತೀಚೆಗೆ ಎಲ್ಲ ಹೊಸ ಗರಿಗಳು ಹೊಡೆದು ಚೆನ್ನಾಗಿದೆ ಸರ್. ಇದಾಗಿ ಅದಕ್ಕೆ ಸ್ವಲ್ಪ ಜಾಸ್ತಿ ಕಾಳಜಿ ಮಾಡಬೇಕು ಅಂತ? ಖಂಡಿತ ಮಾಡ್ಬೇಕು ಸರ್, ಕಾಳಜಿ ಮಾಡ್ಲೇಬೇಕು. ಮಳೆಗಾಲದಲ್ಲಿ ನೋ ಪ್ರಾಬ್ಲಮ್ ಸರ್, ಬ್ಯಾಸೆ ಹೊಡಿತೀವಿ ಬಿಡ್ತೀವಿ, ಅದ್ರೊಳಗೆ ಏನು ಬೆಳೀತಲ್ಲ ಸರ್. ಕ್ಲೀನ್ ಬ್ಯಾಸೆ ಹೊಡೆಯೋದು ಬಿಡೋದು. ಮತ್ತೆ ಮಳೆಗಾಲದಲ್ಲಿ 3 ತಿಂಗಳು ಮಾತ್ರ ನೀರು ಉಣಿಸ್ಲೇಬೇಕು ಸರ್, ನೀರು ಕೊಡ್ಲೇಬೇಕು ಸರ್. ಇಲ್ಲ ಅಂದ್ರೆ ಅಡಿಕೆಗಳು ವೀಕ್ ಆಗ್ಬಿಡ್. ತೆಂಗಾದ್ರೆ ತಡ್ಕಣತ್ತೆ ಸರ್, ತಡ್ಕೊಳ ಶಕ್ತಿ ಇರುತ್ತೆ ಸರ್. ಅಡಿಕೆ ತಡ್ಕೊಳ್ಳೋ ಶಕ್ತಿ ಇಲ್ಲ ಸರ್. ಅವು ಸುಳಿ ಸಣ್ಣ ಆಗ್ಬಿಟ್ರೆ ಅದ್ರ ಗಿಡದಲ್ಲಂತೂ ಪೋಷಣೆ ಮಾಡ್ಲಿಲ್ಲ ಅಂದ್ರೆ ಆಗ ನಾವು ಹಿಂದೆ 8 ವರ್ಷ ಬರಗಾಲ ಬಂತಲ್ಲ ಸರ್ ನಮ್ಗೆ. ಅವಾಗ ನಮ್ಮ ಇದ್ದವು 200 ಗಿಡ ಹೋಗ್ಬಿಟ್ಟು ಸರ್, ಅದರಲ್ಲಿ ಎಲ್ಲ ನೀರು ಫುಲ್ಲು ಡ್ರೈ ಆಗ್ಬಿಟ್ಟು ಹೋಗ್ಬಿಟ್ಟು ಸರ್ ಹೋಗಿ ಗಿಡಗಳು. ಮತ್ತೆ ಮಳೆ ಬಂದ್ರಂದ್ರೆ ಮತ್ತೆ ಬೆಳಿಲೇಬೇಕು ಅಂತ ಆಸಕ್ತಿಯಾಗಿ ಸ್ವಲ್ಪನೇ ಹಾಕೊಂಡು ಅದನ್ನೇ ಇಂಪ್ರೂವ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಹಾಕೊಂಡಿದ್ದೀನಿ ಸರ್, ಪೋಷಣೆ ಮಾಡ್ತಾ ಇದ್ದೀನಿ ಸರ್. ಚೆನ್ನಾಗಿ ಪೋಷಣೆ ಆಗ್ತಾ ಇದೆ. ಹೌದು ಸರ್. ನೀರಾವರಿ ಸೌಲಭ್ಯ ಹೇಗೆ ಅದಕ್ಕೆ? ಬೋರ್ವೆಲ್ ಬೋರ್ವೆಲ್ ಇದೆ ಸರ್. ಬೋರ್ವೆಲ್ ಇದೆ, ಬೋರ್ವೆಲ್ ಅಲ್ಲಿ ಚೆನ್ನಾಗಿ ನೀರು ಬರುತ್ತೆ. ಬರ್ತಿದೆ ಸರ್. ನಮ್ದು ಬೋರ್ವೆಲ್ ಹಾಳಾಗಿರದೆ 35 ವರ್ಷದಿಂದ ನಮ್ಮ ಒಟ್ಟಿಗಿದ್ದ ಕೊರ್ಸಿದ್ದ, ಅವಿಭಕ್ತ ಕುಟುಂಬದಲ್ಲಿ ಇದ್ದ ಕೊರ್ಸಿದ್ದು. ಅದ್ ನನ್ನ ಭಾಗಕ್ಕೆ ಬಂದಿದೆ ಅದು, ಆ ಬೋರ್ವೆಲ್ ನಾವು ಭಾಗ ಮಾಡ್ಕೊಂಡಾಗ ಅದು ಕೊರ್ಸಿರದ್ ಬಾವಿ ಇರದೆ 100 ಅತ್ತಡಿ ಸರ್ ಅದು. ಹಾಗಾಗಿ ಈಗ 100 ಅತ್ತಡಿಗೆ ಮತ್ ರೀಚಾರ್ಜ್ ಆಗಿದೆ, ಮತ್ ನೀರ್ ಬರ್ತಾ ಇದೆ ಸರ್, ಚೆನ್ನಾಗಿ ಬರ್ತಿದೆ. ಕರೆಂಟಿನ ಸಮಸ್ಯೆ ಇರುತ್ತೆ, ಕರೆಂಟ್ ಕೊಟ್ಟಾಗ ಮಾತ್ರ ನೀರ್ ಹಾಯಿಸ್ಕೊಬೇಕು. ಹಾಗಾಗಿ ಮಾಡ್ಕೊಂತಿದ್ದೀವಿ ಸರ್. ಬೇರೆ ಏನ್ ಬೆಳೆಯದ್ ಬಿಟ್ಬಿಟ್ಟಿದೀವಿ. ನಮ್ಮ ಅಣ್ಣ ಏನಾರು ಒಂದ್ 1/2 ಎಕರೆಗೆ ಏನಾರು ದನಗಳಿಗೆ ಮೇವು ಬೆಳಕಂತಾರೆ, ಅದ್ ಬಿಟ್ಬಿಟ್ರೆ ನೀವು ಬೇರೆ ಇನ್ನೇನು ಬೆಳಿತಿಲ್ಲ ಸರ್. ಬರೀ ತೋಟ ಅಷ್ಟೇ? ತೋಟಕ್ಕೆ ಸರ್. ನೋಡ್ಕೊಳ್ತಾ? ಹೌದು ಸರ್. ಹೌದು. ಇದೆಲ್ಲದರ ನಡುವೆ ಈ ಮಳೆ ನೀರನ್ನ ಕೊಯ್ಲನ್ನ ನೀವು ಅಳವಡಿಕೆಯನ್ನ ಮಾಡ್ಕೊಂಡಿದ್ದೀರಾ? ಖಂಡಿತ. ನಿಮ್ಮ ಹೊಸ ಮನೆಯಲ್ಲಿ ಮಾಡ್ಕೊಂಡಿದ್ದೀರಾ? ಯಾಕೆ ಮಳೆ ನೀರ್ ಕೊಯ್ಲು ಅಳವಡಿಕೆ ಮಾಡ್ಕೋಬೇಕು ಅಂತ ಹೇಳಿ ಯಾಕೆ ಅನಿಸ್ತು? ಯಾಕೆ ಅಂತ ಅಂದ್ರೆ ಸಾಮಾನ್ಯವಾಗಿ ಪೇಟೆ ಪಟ್ಟಣಗಳಲ್ಲಿರೋಂಥವ್ರು ಮಾತ್ರ ಇದ್ರ ಬಗ್ಗೆ ಆಲೋಚನೆ ಮಾಡ್ತಾರೆ. ಹಳ್ಳಿಗಾಡಿನಲ್ಲಿ ಈ ತರದ ಆಲೋಚನೆಗಳು ಇರೋದಿಲ್ಲ ಮಳೆ ನೀರ್ ಕೊಯ್ಲು ಮಾಡ್ಕೋಬೇಕು ಅಂತ ಹೇಳಿ. ನಿಮ್ಗೆ ಯಾಕೆ ಮಾಡ್ಬೇಕು ಅಂತ ಹೇಳಿ ಅನಿಸ್ತು? ಮೊದ್ಲಾಗಿ ಹೇಳ್ಬೇಕು ಅಂತಂದ್ರೆ ನಾನು ಕೃಷಿ ಜೊತೆಗೆ ಖಾಸಗಿ ಕೆಲ್ಸಕ್ಕೂ ಒಂದಕ್ಕೆ ಅವಲಂಬನೆ ಆಗಿದ್ದೀನಿ ಸರ್. ಬೇರೆ ಬೇರೆ ಕಸಬುಗಳನ್ನು ಕೂಡ ಬೇರೆ ಖಾಸಗಿ ಕೆಲ್ಸಕ್ಕೂ ಅವಲಂಬನೆ ಆಗಿದ್ದೀನಿ. ಹಾಗಾಗಿ ಖಾಸಗಿ ಕೆಲಸದಲ್ಲಿ ನಾನು ಬೇರೆ ಕಡೆ ನೋಡಿದ್ರಿಂದ ನನ್ನಲ್ಲಿ ಆಸಕ್ತಿ ಹುಟ್ಟುತ್ತೆ ಸರ್. 2014 ನಾನು ಮನೆ ಕಟ್ಟಿದಾಗ ನನ್ನ ಮನೆಗೆ ಯಾಕೆ ಅಳವಡಿಸ್ಕೊಬಾರ್ದು ಅಂತ ನನ್ನ ಮನಸ್ಸಿಗೆ ಮೊದಲು ತಾಕ್ತು ಸರ್ ಅದು. ಹಾಗಾಗಿ ನಾನು ಮನೆ ಕಟ್ಟಿದ್ಮೇಲೆ ಏನಾದ್ರೂ ಆಗ್ಲಿ ಇದ್ರ ಜೊತೆ ಮಳೆ ನೀರು ಪೋಷಣೆ ಮಾಡ್ಕೊಳ್ಳೇಬೇಕು, ಮಳೆ ನೀರು ಕೊಯ್ಲು ಶೇಖರಣೆ ಮಾಡ್ಲೇಬೇಕು, ಮಳೆ ನೀರು ಸಂರಕ್ಷಣೆ ಮಾಡ್ಲೇಬೇಕು ಅಂತ ನನ್ನ ಮನಸ್ಸು ಹುಟ್ಟು ಸರ್. ಆಸಕ್ತಿ ಬಂತು ಸರ್, ನನ್ ಮೊದ್ಲಿಂದ ಆಸಕ್ತಿ ಇತ್ತು ಸರ್. ನಿಮ್ಮ ಭಾಗದಲ್ಲಿ ಮಳೆ ಮತ್ತೆ ನೀರಿನ ಕೊರತೆ ಜಾಸ್ತಿ ಇದೆಯಾ?

ನೀವು ಕೇಳ್ತಾ ಇದ್ದೀರಾ 102.2 ಮೆಗಾಹರ್ಟ್ಸ್ಗಳಲ್ಲಿ. ಇದು ಹಾಸನ ಆಕಾಶವಾಣಿ. ಕಾರ್ಯಕ್ರಮ ವಿವರಣೆ. ಮನೆ ಬೇಕು ಸ್ವಂತದ್ದು, ಫಾರಿನ್ ಡಿಗ್ರಿ, ನಮ್ಮವರ ಜೊತೆ ರಜೇರಿ, ನನ್ ಕನಸು ಇದೆ ಅದೆಷ್ಟು ಎಷ್ಟು ಎಷ್ಟು ಎಷ್ಟು. ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ, ನಮ್ಮಲ್ಲಿ ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಸಮಜ್ ಗಯಾ ಸಾಬ್? ಗುಡ್, ವೆರಿ ಗುಡ್. ಏಕ್ ಬಾರ್ ಫಿರ್ ಕರೆಂಗೇ. ಭೂಕಂಪ ಆತೆ ಹೀ ಖುಲಿ ಜಗಹ ಮೇ ಜಾಓ, ನಾ ಜಾ ಪಾಯೆ ತೋ ಪಹಲೇ ಝುಕೋ, ಸರ್ ಕೋ ಢಕೋ, ಕಿಸೀ ಚೀಜ್ ಕೋ ಮಜ್ಬೂತಿ ಸೇ ಪಕಡೋ, ಯಾ ಕಿಸೀ ಕೋನೆ ಮೇ ಸರ್ ಢಕ್ ಕರ್ ಖಡೆ ಹೋ ಜಾಓ. ಆಪ್ ಭೀ ಭೂಕಂಪ ಸೇ ಬಚನಾ ಸೀಖಿಯೆ, ತಯಾರಿ ಮೇ ಹೈ ಸಮಜ್ದಾರಿ, ಆಪ್ಕೇ ಹಿತ್ ಮೇ ತತ್ಪರ NDMA. ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಮೂಡಿ ಬರಲಿರುವ ಕಾರ್ಯಕ್ರಮಗಳ ಮೇಲೆ ಒಂದು ಮುನ್ನೋಟ. ಇಂದು ಸಂಜೆ 7 ಗಂಟೆಗೆ 76ನೇ ಸ್ವಾತಂತ್ರ್ಯೋತ್ಸವದ ಮುನ್ನಾ ದಿನದಂದು ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ರಾಷ್ಟ್ರವನ್ನುದ್ದೇಶಿಸಿ ಮಾಡಲಿರುವ ಭಾಷಣದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. 9:30 ಬೆಂಗಳೂರು ಕೇಂದ್ರದಿಂದ ಗೌರವಾನ್ವಿತ ಭಾರತದ ರಾಷ್ಟಪತಿ ಶ್ರೀಮತಿ ದ್ರೌಪದಿ ಮುರ್ಮುರವರು ಸ್ವಾತಂತ್ರ್ಯ ದಿನದ ಮುನ್ನಾ ದಿನದಂದು ರಾಷ್ಟವನ್ನುದ್ದೇಶಿಸಿ ಮಾಡಿದ ಭಾಷಣದ ಕನ್ನಡದ ಅವತರಣಿಕೆಯ ಪ್ರಸಾರ. ಇನ್ನು ಸಂಜೆ 6:20 ಗೀತಸುಧ ಭಕ್ತಿಗೀತೆಗಳ ಕಾರ್ಯಕ್ರಮ.